ಕಾಪದಿ ಕವಿ ಸರ್ವಜ್ಞ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ಇಂದು ನಮದೇನೇ ಆಗಲಿ, ನಾವು ಏನಂತ ತಿಳಿಸುವ ತೋರುವ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಧಾರವಾಡ ಜಿಲ್ಲೆ ಧಾರವಾಡ ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದೊಳಗ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ಸರಣಿ ಇದ ದಿನಾಂಕ 21-25 ತನಕ ರಾತ್ರಿ 7:45-8:45. ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ಎದುರಿಸುವ ಬಗ್ಗೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹಾಗೂ ವಿಷಯ ತಜ್ಞರಿಂದ ಪರೀಕ್ಷಾ ಸಿದ್ಧತೆಯ ಬಗ್ಗೆ ಮಾರ್ಗದರ್ಶನ. ಹಿಂದೆ ಮುಂದೆ ನೋಡದೇನೆ ಮುಂದೆ ಸಾಗಬೇಕಿದೆ. ದಿನಾಂಕ 21 ಪ್ರಾಸ್ತಾವಿಕ ಮಾತು, ನಂತರ ಭೌತಶಾಸ್ತ್ರ ಹಾಗೂ ರಸಾಯನಶಾಸ್ತ್ರ ವಿಷಯಗಳಿಗೆ ಸಂಬಂಧಿಸಿದ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ವಿಷಯ ತಜ್ಞರಿಂದ ಸಲಹೆ ಸಮಾಧಾನ. ದಿನಾಂಕ 22 ಗಣಿತ, ಜೀವಶಾಸ್ತ್ರ ಹಾಗೂ ಕಂಪ್ಯೂಟರ್ ಸೈನ್ಸ್ ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರ. ದಿನಾಂಕ 23 ವಾಣಿಜ್ಯ ವಿಭಾಗದ ಲೆಕ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ ವಿಷಯ ಹಾಗೂ ಇಂಗ್ಲಿಷ್ ವಿಷಯಗಳ ಬಗ್ಗೆ ಪ್ರಶ್ನೋತ್ತರ. ದಿನಾಂಕ 24 ಕನ್ನಡ, ಅರ್ಥಶಾಸ್ತ್ರ ಹಾಗೂ ಸಮಾಜಶಾಸ್ತ್ರ ವಿಷಯಗಳ ಬಗೆಗಿನ ಪ್ರಶ್ನೋತ್ತರ. ದಿನಾಂಕ 25 ರಾಜ್ಯಶಾಸ್ತ್ರ, ಇತಿಹಾಸ ಹಾಗೂ ಭೂಗೋಳಶಾಸ್ತ್ರ ವಿಷಯಗಳ ಬಗೆಗಿನ ಪ್ರಶ್ನೋತ್ತರ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ, ಗಮನಿಸಿ, ಈ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 21-25 ತಾರೀಖಿನವರೆಗೆ ರಾತ್ರಿ 7:45 8:45 ತನಕ. ಶಿಕ್ಷಣ ಶಿಕ್ಷೆ ಅಲ್ಲ ನಮ್ಮ ತಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ಫೋನ್ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836. ಪ್ರಶ್ನೆ ಕೇಳ್ರಿ, ಕಾರ್ಯಕ್ರಮದ ಸದುಪಯೋಗ ಮಾಡಿಕೊಳ್ಳ್ರಿ. ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಸಮಗ್ರ ಕೀಟ ನಿರ್ವಹಣೆ ಕುರಿತು ಇಂದೂಧರ್ ಹಿರೇಮಠ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿನ್. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತು

ಶಬ್ದದೊಳಗೆ ನಾದರ್ಪದನ್ನ ಯಾರೂ ಅರಿಯರಲ್ಲ. ಶಬ್ದದೊಳಗೆ ನಾದರ್ಪದನ್ನೆಲ್ಲರೂ ಬಲ್ಲರಲ್ಲವೇ. ನಾದದೊಳಗೆ ಮಂತ್ರ ಇರ್ಪದನ್ನ ಯಾರೂ ಅರಿಯರಲ್ಲ. ಹೇ ದೇವ, ನಾದದೊಳಗೆ ಮಂತ್ರ ಇರ್ಪದನ್ನೆಲ್ಲರೂ ಬಲ್ಲರಲ್ಲದೆ ಮಂತ್ರದೊಳಗೆ ಶಿವನಿರ್ಪದಲ್ಲಿ ಯಾರೂ ಅರಿಯರಲ್ಲ. ಮಂತ್ರದೊಳಗೆ ಶಿವನಿರ್ಪದನ್ನೆಲ್ಲರೂ ಬಲ್ಲರಲ್ಲದೆ ಈ ನಮ್ಮ ಶಿವನು ಕೂಡುವ ಅವಿರಳ ಸಮರ ಸುಮಮ್ಮೆ ಯಾರೂ ಅರಿಯರಲ್ಲ. ವೇದ ಶಾಸ್ತ್ರ ಆಗಮ ಪುರಾಣ ತರ್ಕ ವ್ಯಾಕರಣ ಇತಿಹಾಸಗಳನ್ನು ಓದಿ ಹೇಳಿ ಕೇಳುವಾತ ಜಾಣನೇ ಅಲ್ಲಲ್ಲ. ಮತ್ತಾವನ ಜಾಣನೆಂದರೆ ಸರ್ವ ಜಾತಿಗೊಂದು ಮಾತು ಕಲಿತು ಸರ್ವರಿಗೆ ಹೇಳುವಾತ ಜಾಣನೇ ಅಲ್ಲಲ್ಲ. ಮತ್ತಾವನ ಜಾಣನೆಂದರೆ ಮಂದಮತಿ ಎಂಬ ಕತ್ತಲೆ ಕೈದು ಸತ್ಯ ಮಿಥ್ಯರಾಗ ದ್ವೇಷಗಳನ್ನು ಎದುರಿದು ಚಿತ್ತವರೆಗಿರುವ ಚಿನ್ಮಯ ಸಡಲೇ ಜಾಣನೆಯದೇವ. ವಡಭಾ